ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಕೇಳಿ, ಕೊಡಗಿನ ಕಿತ್ತಳೆಯ ಪುನಶ್ಚೇತನ ಕುರಿತು ತಜ್ಞರಾದ ವಿ ವೆಂಕಟರಮಣಪ್ಪ ಅವರೊಡನೆ ಸಂದರ್ಶನ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಕೇಳಿಗರೆ, ಕೊಡಗಿನಲ್ಲಿ ಬಹಳ ವರ್ಷಗಳಿಂದ ಕಿತ್ತಳೆಯನ್ನ ನಮ್ಮ ಜನ ಬೆಳ್ಕೊಂತ ಬಂದ್ರು. ಇಡೀ ರಾಜ್ಯ ಯಾಕೆ ಇಡೀ ದೇಶದಲ್ಲಿ ಕೊಡಗಿನ ಕಿತ್ತಳೆ ಜನಪ್ರಿಯವಾದದ್ದು. ಕೂರ್ಗ್ ಮ್ಯಾಂಡ್ರಿನ್ ಅಂತ ಅನ್ಕೊಂಡು ಈಗಲೂ ಅನೇಕರು ಕರೀತಾರೆ. ಇದಕ್ಕೆ ಅದರದಾದ ವಿಶೇಷತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಡಾಕ್ಟರ್ ವಿ ವೆಂಕಟರಮಣಪ್ಪ ಅವರು ಕೊಡಗಿನ ಕಿತ್ತಳೆಯ ಪುನಶ್ಚೇತನ ಕುರಿತಂತೆ ಮಾತನಾಡುತ್ತಿದ್ದಾರೆ. ಕೊಡಗಿನ ಕಿತ್ತಳೆಗೆ ಏನು ತೊಂದರೆ ಬಂತು, ಈ ಸಮಸ್ಯೆಯನ್ನ ಹೇಗೆ ನಿವಾರಿಸಿಕೊಂಡು ಮುಂದೆ ಸಾಗುವುದು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ನೀಡುತ್ತಿದ್ದಾರೆ, ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಪ್ರಸ್ತುತ ಕೊಡಗಿನ ಕಿತ್ತಳೆಯ ಒಂದು ಚಿತ್ರಣವನ್ನ ನೋಡೋದಾದ್ರೆ ಏನಂತೀರಿ? ಇದನ್ನು ಒಂದು ಕಮರ್ಷಿಯಲ್ ಬೆಳೆಯಾಗಿ ಬಹಳ ದಿವಸದಿಂದ ನಮ್ಮ ರೈತರು ಬೆಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ನಮ್ಮಲ್ಲಿ ಇವಾಗ ಕಿತ್ತಳೆ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂದ್ರೆ, ಒಂದೇದು ಹಳದಿ ರೋಗ. ಈ ರೋಗ ಕಿತ್ತಳೆ ಜಾತಿಗೆ ಸೇರ್ತಕ್ಕಂತ ಎಲ್ಲಾ ಸಸ್ಯಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಇದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂದ್ರೆ, ಒಂದು ಸುತ್ತುವಿನ ಕೊರತೆ ಇರ್ತಕ್ಕಂಥದ್ದು ಭೂಮಿಯಲ್ಲಿ, ಮತ್ತೆ ರೋಗ ಲಕ್ಷಣಗಳು, ಮತ್ತೆ ನಾವು ಸಿಂಪರಣೆ ಮಾಡ್ತಕ್ಕಂಥ ಕಳೆನಾಶಕಗಳು. ಅದರ ಜೊತೆಗೆ ಗಿಡವನ್ನು ಪ್ರಾಪರ್ ಆಗಿ ಕಟ್ ಮಾಡದೆ, ಅದು ಪ್ರೂನಿಂಗ್ ಮಾಡದೆ ಏನಿರುತ್ತೆ, ಅದು ಒಂದು ಕಾರಣನು ಹೇಳ್ಬೋದು ಇದರಲ್ಲಿ. ಈ ಕೊಡಗಿನ ಮಣ್ಣುಗಳಲ್ಲೇ ಸತುವಿನ ಕೊರತೆ ಇದೆ ಅಂತ ಹೇಳ್ತೀರಾ? ಹೌದು ಸರ್, ಹೌದು. ಸತುವಿನ ಕೊರತೆ ಭಾರಿ ಇರೋದ್ರಿಂದ ಯಾಕಪ್ಪ ಇದು ಸತುವಿನ ಕೊರತೆ ಇಷ್ಟೊಂದು ಜಾಸ್ತಿ ಆಗ್ತಂದ್ರೆ, ಇಲ್ಲಿ ಕ್ರಮೇಣವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಮೇಲಿನ ಪದರ ಇರತಕ್ಕಂತ ಸತುವಿನ ಕೊರತೆಗಳು, ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ ಮ್ಯಾಕ್ರೋ ನ್ಯೂಟ್ರಿಯಂಟ್ ನಾವು ಏನ್ ಹೇಳ್ತೀವಿ ಅವೆಲ್ಲ ಕೊಚ್ಕೊಂಡು ಹೋಗಿದಾವೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಕಳೆನಾಶಕಗಳು ಸಿಂಪರಣೆ ಮಾಡ್ತಾ ಇರೋದ್ರಿಂದ ಯಥೇಚ್ಛವಾಗಿ ಬೆಳೆಸ್ತಾ ಇರತಕ್ಕಂಥ ಕೊಡಗಲ್ಲಿ ಆ ಸತುವಿನ ಹಿಡ್ಕೊಂತಕ್ಕಂಥ ಜೀವಾಣುಗಳು ಏನಿರ್ತಾವ ಮಣ್ಣಲ್ಲಿ ಅವೆಲ್ಲ ಸತ್ವಗಳಿಂದ ಕೂಡ ಇದು ಇಂಡೈರೆಕ್ಟ್ ಆಗಿ ಒಂದು ಎಫೆಕ್ಟ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಸರ್. ಹಾಗೆ ಸರಿಯಾಗಿ ಮಣ್ಣಿಗೆ ಸಾವಯವ ಪದಾರ್ಥಗಳನ್ನ ಹಾಕ್ತಾ ಇರೋದು. ಹೌದು ಸರ್, ಸಾವಯವ ಪದಾರ್ಥಗಳನ್ನ ಹಾಕ್ತಾ ಇರೋದು, ಮತ್ತೆ ನಾವು ನ್ಯೂಟ್ರಿಯಂಟ್ಸ್ ಅಂತ ಏನಂದ್ರೆ ಇಂಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಾ ಇರೋದಂತವತ್ತು ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಗಂಧಕ, ಸಾರಜನಕ, ಮತ್ತೆ ಪೊಟಾಸ್ ಅಂತ ಹೇಳ್ತಿದ್ರೆ ಯಥೇಚ್ಛವಾಗಿ ಆಗ್ತಿರ್ತಕ್ಕಂತ ಇದೊಂದು ಕೊರತೆ ಅಂತ ಹೇಳ್ಬೋದು. ಹಳದಿ ರೋಗ ಅಂತ ಹೇಳಿದ್ರಲ್ವಾ? ಹೌದು ಸರ್. ಏನಿದು ಹಳದಿ ರೋಗ, ಯಾವ ರೋಗಾಣುವಿನಿಂದ ಕಾಣಿಸುತ್ತೆ, ಪೋಷಕಾಂಶಗಳ ಕೊರತೆಯಿಂದ ಕಾಣಿಸುತ್ತೆ, ಅಥವಾ ಏನಾದ್ರೂ ರೋಗಾಣುಗಳು ಇದನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣವಾಗ್ತವೆ? ರೋಗಾಣುಗಳಿಂದನೂ ಬರುತ್ತೆ ಮತ್ತು ಸತುವಿನ ಕೊರತೆ. ಯಾಕಂದ್ರೆ ಸತುವಿನ ಕೊರತೆ ಕಮ್ಮಿ ಆದಾಗ ಗಿಡದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಇಂಥ ಅಟ್ಯಾಕ್ ಆಗಕ್ಕೆ ಪ್ಲಾಂಟ್ ರೋಗ ಬರೋದಕ್ಕೆ ಕಾರಣವಾಗ್ತವೆ. ಹಳದಿ ರೋಗ ಏನಪ್ಪ ಅಂದ್ರೆ ಸಿಟ್ರಸ್ ಗ್ರೀನಿಂಗ್ ಅಂತ ಹೇಳ್ತಾರೆ, ಗ್ರೀನಿಂಗ್ ಬ್ಯಾಕ್ಟೀರಿಯಾ ಅಂತ. ಇದು ಯಥೇಚ್ಛವಾಗಿ ನಮ್ಮ ಕೊಡಗಿನಲ್ಲಿ ಬೇಕಾದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಯಾವುದೇ ಕಿತ್ಲಿ ಜಾತಿಗೆ ಸೇರ್ತಕ್ಕಂತ ಒಂದು ಗಿಡಗಳಿರ್ಬೋದು ಅದರಲ್ಲಿ ಕಾಣಿಸ್ಕೊಂಡಿದೆ. ಅದರಿಂದ ಹಳದಿ ರೋಗ ಸತುವಿನ ಕೊರತೆ ಒಂದೇದಿಂದ ಬರುತ್ತೆ ಅಂತಲ್ಲ, ರೋಗಾಣುವಿನಿಂದ ಕೂಡ ಬರುತ್ತೆ ಅಂತ ಹೇಳ್ಬೋದು ಸರ್. ಕೆಲವು ಕಡೆ ಕೊಡಗಿನ ಕಿತ್ತಳೆ ಚೆನ್ನಾಗಿದೆ, ಅಲ್ಲಿ ಅವ್ರದೇ ಆದ ಕ್ರಮಗಳನ್ನು ಅನುಸರಿಸಿಕೊಂಡು ಗಿಡ ಮರಗಳನ್ನ ಬೆಳ್ಕೊಂಡು ಉತ್ತಮವಾದ ಹಣ್ಣನ್ನು ಪಡಿತಿದ್ದಾರೆ. ಹೌದು ಸರ್, ಹೌದೌದು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಕಳೆನಾಶಕಗಳು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದರಿಂದ ಮತ್ತೆ ಇನ್ನೊಬ್ಬ ರೈತರು ಏನಪ್ಪಾ ಅಂದ್ರೆ ಕಳೆನಾಶಕಗಳು ಯೂಸೇ ಮಾಡ್ತಕ್ಕಂತ ರೈತರು ಕೂಡ ಇದಾರೆ. ಅವರು ಕೂಡ ಕೇಳ್ಬೋದು, ನಾವು ಕಳೆನಾಶಕಗಳನ್ನ ಯಾವತ್ತೂ ಯೂಸೇ ಮಾಡಿಲ್ಲ, ಆದ್ರೂ ನಮ್ಗೆ ಹಳದಿ ರೋಗ ಹೆಂಗ್ ಬರ್ತಾ ಇದೆ ಅಂತ. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂದ್ರೆ ಬೇರೆ ರೈತರು ಯೂಸ್ ಮಾಡೋದ್ರಿಂದ ಈ ಕಳೆನಾಶಕಗಳು ನೀರಿನಲ್ಲಿ ಹರಿದು ಹೋಗೋದ್ರಿಂದ ಇದ್ರ ಎಫೆಕ್ಟ್ ಬೇರೆ ತೋಟಗಳಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಅಂದ್ರೆ ಕಳೆನಾಶಕದ ಒಂದು ರಾಸಾಯನಿಕಗಳು ಜಮೀನಿಂದ ಜಮೀನಿಗೆ ಅಥವಾ ತೋಟದಿಂದ ತೋಟಕ್ಕೆ ಹೋಗೋದ್ರಿಂದ ಅಲ್ಲಿ ಈ ಕಿತ್ತಳೆಗೂ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. ಹೌದೌದು ಸರ್, ಹೌದು. ಕಳೆನಾಶಕದಲ್ಲಿರುವ ರಾಸಾಯನಿಕಗಳು ಮಣ್ಣಿನ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಕೊಡ್ತವೆ ಅಂತ ಅನ್ಕೊಂಡು ಬಹಳ ಖಚಿತವಾಗಿ ಹೇಳ್ತಾ ಇದೀರಲ್ವಾ? ಹೌದು ಸರ್, ಹೌದೌದು. ಎಷ್ಟೋ ಜನಗಳು ಕಳೆಗಳನ್ನ ಹತೋಟಿ ಮಾಡ್ಲಿಕ್ಕೆ ಬಹಳ ಸುಲಭದ ಮಾರ್ಗ ಅಂತ ಅನ್ಕೊಂಡು ಕಳೆನಾಶಕಗಳನ್ನ ಬಳಕೆ ಮಾಡ್ಕೊಳ್ತಾರೆ, ಅದರ ಪರಿಣಾಮಗಳು ತಕ್ಷಣ ಗೊತ್ತಾಗದೇ ಇದ್ರೂ ನಿಧಾನಕ್ಕೆ ಸ್ವಲ್ಪ ತಡವಾಗಿ ಗೋಚರಿಸ್ತವೆ ಅಲ್ವಾ? ಹೌದೌದು ಸರ್, ಹೌದು. ಸತ್ವನ ಕೊರತೆ ಬಹಳಷ್ಟು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿರೋದ್ರಿಂದ ಈ ಬಗ್ಗೆ ಜಾಗೃತಿಯಿಂದ ನಾವು ಕೆಲಸ ಮಾಡಿದ್ರೆ ಒಳ್ಳೇದೆ. ಹೌದು ಸರ್, ಹೌದೌದು. ಸಾವಯವ ಗೊಬ್ಬರಗಳ ಪೂರೈಕೆಯಲ್ಲಿನೂ ಗಮನ ಹರಿಸಬೇಕು. ಹೌದೌದು ಸರ್, ಈ ಸತುವಿನ ಕೊರತೆಯನ್ನು ನಿವಾರಿಸಲು ಮುಂದೇನಂದ್ರೆ ಸತುವಿನ ಗೊಬ್ಬರ ಸಿಗ್ತವೆ, ಭೂಮಿಗೆ ಹಾಕ್ತಕ್ಕಂತ ಒಂದು ಸತುವೆ ಇರತಕ್ಕಂತ ಒಂದು ಗೊಬ್ಬರ, ಮತ್ತೆ ಸಿಂಪರಣೆ ಮಾಡ್ತಕ್ಕಂತ ಒಂದು ಸತುವಿನ ನ್ಯೂಟ್ರಿಯನ್ಸ್ ಸಿಗ್ತವೆ. ಸತು ಭೂಮಿಗೆ ಹಾಕ್ತಕ್ಕಂಥದ್ದು ಇದರ ಒಂದು ಪ್ರೈಸ್ ಕಮ್ಮಿ ಇರೋದ್ರಿಂದ ಇದು ಸಾಕಾರ ಸಸ್ಯಗಳೇ ಸಿಗುತ್ತೆ. ಅದನ್ನ ನಾರ್ಮಲ್ ಆಗಿ ಎಷ್ಟಪ್ಪ ಅಂದ್ರೆ ಒಂದು ಮರಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಒಂದು 200-300 ಗ್ರಾಮ್ ಅಷ್ಟು ಹಾಕಿದ್ರು ಒಳ್ಳೇದೇ. ಸ್ಪ್ರೇ ಮಾಡ್ತಕ್ಕಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಪ್ರೇಗೆ ಸಪರೇಟ್ ಆಗಿ ಬರುತ್ತೆ ಅದು, ಅದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇರೋದ್ರಿಂದ 5 ಗ್ರಾಮ್ 1 ಲೀಟರ್ ಹಾಕಿ ಸಿಂಪರಣೆ ಮಾಡ್ಬೇಕಾಗುತ್ತೆ. ಇದು ಸಿಂಪರಣೆ ಮಾಡೋದು ಯಾವ ಟೈಮಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಒಂದು ಮಳೆ ಬರೋಕ್ಕಿಂತ ಮುಂಚೆ ಮಳೆ ಆದ್ಮೇಲೆ. ನಾರ್ಮಲ್ ಆಗಿ ನಮ್ ಕೊಡಗಿಯಲ್ಲಿ ಜೂನ್ ಜುಲೈಯಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಏನಾಗುತ್ತೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ. ನಾರ್ಮಲ್ ಆಗಿ ನಾವೇನಪ್ಪ ಅಂದ್ರೆ ಫ್ಲವರಿಂಗ್ ಟೈಮ್ ಅಲ್ಲಿ ಇತ್ತೀಚೆಗೆ ಫ್ಲವರಿಂಗ್ ಟೈಮ್ ಜೂನ್ ಜುಲೈಯಲ್ಲಿ ಇವಾಗ ಸ್ಟಾರ್ಟ್ ಆಗಿರುತ್ತೆ. ಇದರ ಮುಂಚಿತವಾಗಿ ಈ ಸತುವಿನ ಭೂಮಿಗೆ ಸೇರಿಸೋದ್ರಿಂದ ಮತ್ತೆ ಸಿಂಪರಣೆ ಮಾಡೋದ್ರಿಂದ ಈ ಸತುವಿನ ಕೊರತೆಯನ್ನು ಹೋಗಲಾಡಿಸ್ತೀವಿ. ಸತುವಿನ ಕೊರತೆಯನ್ನ ನಿಭಾಯಿಸ್ಲಿಕ್ಕೆ ಸಿಂಪರಣೆ ಮೂಲಕ ಗಿಡಗಳಿಗೆ ಅಥವಾ ಸಸ್ಯಕ್ಕೆ ಕೊಡೋದು ಮತ್ತೆ ಮಣ್ಣಿಗೂ ಕೊಡ್ಲಿಕ್ಕೂ ಗಮನ ಹರಿಸ್ಬೇಕು ಅಲ್ವಾ? ಹೌದು ಸರ್, ಹೌದು. ಜೂನ್ ಜುಲೈ ತಿಂಗಳಲ್ಲಿ ಒಂದ್ ಸರಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಕೊಡ್ಬೋದಾ? ಕೊಡ್ಬೋದು ಸರ್. ಮಿನಿಮಮ್ ಆಗಿ 3 ಸಲ ಕೊಟ್ರು ಒಳ್ಳೇದೆ, ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ 2 ಸಲ ಕೊಟ್ರು ಒಳ್ಳೇದು. ಸರಿ, ಸಿಂಪರಣೆ ಮತ್ತು ಮಣ್ಣಿಗೆ ಹಾಕುವ ಕ್ರಮ ಹೇಳಿದ್ರಿ. ಕಳೆನಾಶಕಗಳನ್ನ ಆದಷ್ಟು ಬಳಸಲೇಬಾರದು. ಹೌದು ಸರ್, ಹೌದು. ಕಳೆನಾಶಕಗಳನ್ನ ಯಾವುದೇ ಕಾರಣಕ್ಕೂ ಹೆಚ್ಚೆಚ್ಚವಾಗಿ ಬೆಳೆಸಬಾರದು. ಮತ್ತೆ ಇನ್ನೊಂದು ಒಂದು ಅಂಶ ಇದೆ ಸರ್ ಇದರಲ್ಲಿ, ನಾನೇನ್ ಪೂರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಲ್ಲ, ಕಿತ್ತಳೆ ತೊಂದರೆ ಏನಾಗ್ತದೆ, ಇವಾಗ ರೈತರು ಬೆಳೆದಿರ್ತಾರೆ ಆದ್ರೆ ಕರೆಕ್ಟ್ ಆಗಿ ಪೂನ್ ಮಾಡಿರೋದಿಲ್ಲ, ಅಂದ್ರೆ ಕಟ್ ಮಾಡಿರೋದಿಲ್ಲ, ಅದನ್ನ ಯಾವ್ದೇ ತರ ಒಂದು ಶೇಪ್ ಆಗಿ ಇದು ಮಾಡಿರಲ್ಲ ಅದನ್ನ. ಅದಕ್ಕೆ ನೋಡಕ್ಕಪ್ಪ ನಮ್ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಯಾವುದೇ ಒಣಗಿರ್ತಕ್ಕಂಥ ಕೊಂಬೆಗಳನ್ನ ಕಟ್ ಮಾಡಿ ಒಂದು 10-15 ಬಿಟ್ಕೊಂಡು ಆಮೇಲೆ ಟಾಪ್ ಕಟ್ ಮಾಡಬೇಕು. ಆ ಟಾಪ್ ಅನ್ನ ಕಟ್ ಮಾಡೋದ್ರಿಂದ ಅದೇನಾಗುತ್ತೆ ಅಂದ್ರೆ ಒಳಗಡೆ ಚಿಗಿರೆಲ್ಲ ಹೊಡ್ಕೊಂಡು ಕಿತ್ತಲೆ ಚೆನ್ನಾಗಿ ಬರುತ್ತೆ. ಮತ್ತೆ ಕಟ್ ಮಾಡೋ ಟೈಮ್ ಕೂಡ ಇಂಪಾರ್ಟೆಂಟ್. ಯಾವತ್ತಾಗಲಿ ಮೇ ಜೂನ್ ಅಲ್ಲಿ ಕಟ್ ಮಾಡಬೇಕು, ಮತ್ತೆ ಮಳೆ ಬಂದಾಗ ಟೈಮ್ ಅಲ್ಲಿ ಕಟ್ ಮಾಡಕ್ ಹೋಗಬಾರ್ದು, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಪ್ರೂನ್ ಮಾಡಕ್ ಹೋಗಬಾರ್ದು. ಯಾಕಂದ್ರೆ ಆ ಟೈಮ್ ಅಲ್ಲಿ ತಣ್ಣಗಿರೋದ್ರಿಂದ ರೋಗಗಳು ಜಾಸ್ತಿ ಆಗ್ತವೆ. ಸೊ ಆದಷ್ಟು ಮೇ ಜೂನ್ ಅಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಅದಕ್ಕೆ 10% ಬೋರೋ ಟೆಸ್ಟ್ ಆಗ್ಲಿ ಅಥವಾ ತಾಮ್ರದ ಕ್ಲೋರೈಡ್ ಅಂತ ಹೇಳ್ತೀವಲ್ಲ ಅದನ್ನಾಗಿ ಇಮ್ಮಿಡಿಯೇಟ್ ಆಗಿ ಪೇಸ್ಟ್ ಮಾಡ್ಬೇಕು. ಮೇ ಜೂನ್ ತಿಂಗಳಲ್ಲಿ ಗಿಡಗಳಲ್ಲಿ ಇರುವ ಬೇಡವಾದ ರಂಬೆ ಕೊಂಬೆಗಳನ್ನ ತೆಗೆಯೋದು, ಹಾಗೆ ನೆತ್ತಿಯನ್ನ ಹೊಡೆಯೋದು ಅಲ್ವಾ? ಹೌದು ಸರ್, ಹೌದು. ನೆತ್ತಿಯನ್ನ ಹೊಡೆದ್ಬಿಟ್ರೆ ಹರಡ್ಕೊಂಡು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ನಿಜ. ಹಾಗೆ ಕಿತ್ತಳೆಯಲ್ಲಿ ಕಾಣಿಸುವ ಪರಾವಲಂಬಿ ಬದನಿಕೆ ಅಥವಾ ಬಂದನಿಕೆ, ಇದನ್ನು ಸುಮಾರು ಕಡೆಗೆ ಜನ ನೋಡ್ತಾರೆ, ಅದನ್ನು ತೆಗೆಯೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಉತ್ತಮವೇ ಅಲ್ವಾ? ಉತ್ತಮ ಸರ್, ಉತ್ತಮ. ಇನ್ನೊಂದು ಅಂಶ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಸಿಲ್ವರ್ ನಾವು ಏನಿದೆ ಹಾಕಿರ್ತೀವಿ ತೋಟಗಳಲ್ಲಿ, ಆ ಸಿಲ್ವರ್ ಎಲೆ ಮಾತ್ರ ಯಾವುದೇ ಕಾರಣ ಕಿತ್ತಳೆ ಮೇಲೆ ಬೀಳಬಾರ್ದು, ದಯವಿಟ್ಟು ಅದನ್ನೆಲ್ಲ ತೆಗೆದ್ರೆ ಬಾರಿ ಒಳ್ಳೇದು. ಇಲ್ಲಾಂದ್ರೆ ಅದೇ ಒಂಥರ ಟಾಕ್ಸಿಕ್ ಆಗಿ ಫಾರ್ಮಾಟ್ ಆಗಿ ಗಿಡಕ್ಕೆ ಭಾರಿ ತೊಂದರೆಯನ್ನ ಕೊಡುತ್ತೆ. ಹೌದ್ರಾ? ಹೌದು ಸರ್, ಹೌದು. ಬೇಗ ಕರಗುವುದಿಲ್ಲ ಒಂದು, ಎರಡನೇದು ಇನ್ನು ಅಡ್ಡ ಪರಿಣಾಮ ಬೀರುತ್ತೆ ಕಿತ್ತಳೆ ಗಿಡಗಳ ಮೇಲೆ ಅಲ್ವಾ? ಹೌದು ಸರ್, ಹೌದು. ನೋಡಿ, ಕಿತ್ತಳೆ ಹೋಯ್ತು ಬೆಳೆಯಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಂಡು ನಾವು ಆತಂಕ ಪಡೋದ್ಕಿಂತ ಪ್ರಸ್ತುತ ಸಮಸ್ಯೆಗಳು ಏನೇನಂತ ಅನ್ಕೊಂಡು ತಿಳ್ಕೊಂಡು ಅವನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಕೃಷಿಯಲ್ಲಿ ಗಮನ ಹರಿಸಿದ್ರೆ ಕೆಲಸ ಮಾಡಿದ್ರೆ ಮತ್ತೆ ಕೊಡಗಿನ ಕಿತ್ತಳೆಯ ಹಣ್ಣುಗಳನ್ನ ಅನೇಕರು ತಮ್ಮ ಜಮೀನುಗಳಲ್ಲಿ ಅಥವಾ ತೋಟಗಳಲ್ಲಿ ಬೆಳೆದ್ಕೊಂಡು ಸವಿಬಹುದು ಅಲ್ವಾ? ಹೌದು ಸರ್, ಹೌದು. ಇನ್ನು ನೆರಳು ಮತ್ತು ಬಿಸಿಲಿನ ವಿಚಾರ ಹೇಗೆ ಡಾಕ್ಟ್ರೆ ಕಿತ್ತಳೆಗೆ? ಅದ್ರಲ್ಲಿ ಕೊಡಗಿ ನೆರಳೇನು ಅಷ್ಟೊಂದೇನೇನು ಬೇಕಾಗಿಲ್ಲ, ಇದಕ್ಕೆ ಪಾರ್ಷಿಯಲ್ ಶೇಡ್ ಇದ್ರೂ ನಡೆಯುತ್ತೆ, ಇಲ್ಲ ಕಂಪ್ಲೀಟ್ ಓಪನ್ ಇದ್ರೂ ನಡೆಯುತ್ತೆ, ಅಂತ ತೊಂದ್ರೆ ಏನಾಗೋದಿಲ್ಲ. ಕಿತ್ತಳೆ ಮೇಲೆ ಅಷ್ಟೊಂದೇನು ಪ್ರಭಾವ ಬೀರೋದಿಲ್ಲ. ಮೇನ್ ಇದೇನಪ್ಪ ಅಂದ್ರೆ ಜಾಸ್ತಿ ಶೇಡ್ ಇದ್ರು ಅಷ್ಟೊಂದು ಒಳ್ಳೇದಲ್ಲ ಕಿತ್ತಳೆಗೆ. ಅತಿ ನೆರಳು ಕಿತ್ತಳೆನು ಸೇರ್ಕೊಂಡು ನಿಂಬೆ ಜಾತಿಯ ಗಿಡಗಳಿಗೆ ಅಷ್ಟೊಂದು ಸೂಕ್ತವಲ್ಲ. ಹೌದು ಸರ್, ಹೌದು. ಹಿತವಾಗಿ ಗಿಡ ಮರಗಳ ಮೇಲೆ ಬಿಸಿಲು ಬೀಳ್ತಾ ಇದ್ರೆ ಹಣ್ಣುಗಳು ಚೆನ್ನಾಗಿ ಮೂಡ್ತವೆ. ಹೌದು ಸರ್, ಹೌದು. ಕಿತ್ತಳೆ ವರ್ಷದಲ್ಲಿ ಎರಡು ಸಾರಿ ಫಸಲು ಕೊಡುತ್ತೆ, ಮತ್ತೆ ಕೊಡಗಿನ ಕಿತ್ತಳೆ ತನ್ನದಾದ ಒಂದು ಸಾಮ್ರಾಜ್ಯವನ್ನ ಮೆರೆದಿದೆ, ಅನೇಕರು ಇಷ್ಟಪಟ್ಟು ತಿಂತಾರೆ. ಕೆಲವೇ ಕೆಲವು ಕಡೆ 25-30-40 ವರ್ಷದ ಮರಗಳನ್ನು ಇಟ್ಕೊಂಡಿದ್ದಾರೆ, ಎಷ್ಟೋ ಜನ ಹಾಕಿ 2-4 ವರ್ಷ ನೋಡ್ಬಿಟ್ಟು ತೆಗೆದಿದ್ದಾರೆ. ಹೀಗೆ ಚಿತ್ರಣ ಭಿನ್ ಭಿನ್ನವಾಗಿ ಕಾಣಿಸ್ತಾ ಇರೋ ಹಿನ್ನೆಲೆಯಲ್ಲಿ ನೀವು ಕಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಇದೆಯಲ್ಲ, ಸಂಸ್ಥೆ ಇದೆಯಲ್ಲ, ಇಲ್ಲಿ ಕಸಿ ಕಟ್ಟಿದ ಗಿಡಗಳನ್ನು ವಿತರಣೆ ಮಾಡ್ತೀರಿ ಆಸಕ್ತರಿಗೆ, ಮತ್ತೆ ಸಲಹೆಗಳನ್ನು ಕೊಡ್ತೀರಿ ಅಲ್ವಾ? ಹೌದು ಸರ್, ಹೌದು, ಹೌದು. ವರ್ಷದಲ್ಲಿ ಎಷ್ಟು ಸಸಿಗಳು ನಿಮ್ಮಿಂದ ಮಾರಾಟ ಆಗ್ತವೆ ಅಥವಾ ರೈತರಿಗೆ ತಲುಪ್ತವೆ ಅಂತ ಹೇಳ್ತೀರಿ? ಸರ್, ನಮ್ಮಿಂದ ವರ್ಷಕ್ಕೆ ನಾವು ಕೃಷಿ ಮಾಡ್ತಕ್ಕಂಥ ಗಿಡಗಳನ್ನ 40,000 ಮಾರ್ತೇವೆ ಸರ್. 40,000? ಹೌದು, 40,000 ಗಿಡ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ನಮ್ಮ ಕರ್ನಾಟಕ. ಕಸಿ ಕಟ್ಟಿದ ಗಿಡಗಳು? ಹೌದು ಸರ್, ಹೌದು, ಕಸಿ ಕಟ್ಟಿದ ಗಿಡಗಳು. ಕೆಲವೊಬ್ರು ಬೀಜದಿಂದ ಬೆಳೆಸಿ ನಾಟಿ ಮಾಡಿ ಒಳ್ಳೆ ಫಸಲನ್ನ ಹಣ್ಣನ್ನ ಕಾಣೋದಿದೆ, ಆ ರೀತಿಯ ಪ್ರಯತ್ನಗಳು ತಪ್ಪೇನಿಲ್ವಾ ಅಥವಾ ಕಸಿ ಕಟ್ಟಲೇಬೇಕಂತ ಹೇಳ್ತೀರಾ? ಇಲ್ಲ ಇಲ್ಲ, ಆ ತರ ಮಾಡೋದೇನು ತಪ್ಪೇನಿಲ್ಲ. ನಾನು ಇದರಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಕಸಿ ಕಟ್ಟಿರೋದನ್ನಾದರೂ ಆಗ್ಬೋದು, ಇಲ್ಲ ಬೀಜವಾದರೂ ಬೆಳ್ಕೋಬಹುದು. ಕಸಿ ಕಟ್ಟಿರೋದು ಏನಪ್ಪ ಅಂದ್ರೆ ಸ್ವಲ್ಪ ಅರ್ಲಿ ಇಳು ಬರುತ್ತೆ, ಅಂದ್ರೆ ಬೇಗ ಕಾಯಿಗಳು ಬಿಡೋಕೆ ಸ್ಟಾರ್ಟ್ ಆಗುತ್ತೆ, ಮೊದಲೊಂದು 2 ವರ್ಷದಲ್ಲಿ ಸ್ಟಾರ್ಟ್ ಆಗ್ತವೆ. ಹೌದು, ಆದ್ರೆ ಈ ಬೀಜದಿಂದ ಬೆಳಿಬೇಕಂತ ಏನಪ್ಪ ಅಂದ್ರೆ ಒಂದು 3-4 ವರ್ಷ ಆಗುತ್ತೆ. ಮತ್ತೆ ಇದರಲ್ಲಿ ರೋಗ ಕೂಡ ಅಷ್ಟೇ, ಕಸಿ ಕಟ್ಟರೆ ಸ್ವಲ್ಪ ಅರ್ಲಿಯಾಗಿ ಬರುತ್ತೆ, ಬೀಜದಿಂದ ತಯಾರಿಸ್ತಕ್ಕಂಥ ಸಸ್ಯಗಳು ಇರ್ತಾವೆ, ಅದರಲ್ಲಿ ಸ್ವಲ್ಪ ಲೇಟ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು ನೋಡ್ಬೇಕಾಗಿರೋದು ಏನಪ್ಪ ಅಂದ್ರೆ ಇದರ ಒಂದು ಮೆಚ್ಯೂರಿಟಿ, ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ನಾವೇನ್ ಹೇಳ್ತೀವಲ್ಲ, ಕಾಯಿ ಬಿಡೋ ಟೈಮಲ್ಲಿ, ಆ ಟೈಮಲ್ಲಿ ರೋಗ ಸ್ಟಾರ್ಟ್ ಆಗುತ್ತೆ. ಸೀಡ್ಲಿಂಗ್ಸ್ ಅಲ್ಲಿ ಕಾಯಿ ಬಿಡೋದು ಲೇಟ್ ಆಗಿದೆ, ಅದರಲ್ಲಿ ರೋಗ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಗ್ರಾಫ್ ರೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಅರ್ಲಿಯಾಗಿ ರೋಗ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಕೊಡಗಿನಲ್ಲಿ ಜೇನು ಎಷ್ಟು ಹೇರಳವಾಗಿತ್ತು ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅಷ್ಟೇ ಜನಪ್ರಿಯವಾಗಿ ಕೊಡಗಿನ ಕಿತ್ತಳೆಯನ್ನ ಈ ಭಾಗದಲ್ಲಿ ಬೆಳೆಯಲಾಗ್ತಾ ಇತ್ತು. ಈಗ ಅನೇಕ ಕಡೆ ಕೊಡಗಿನ ಕಿತ್ತಳೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡು ಜನ ಆತಂಕದಿಂದಲೇ ನುಡಿತಾರೆ. ಎಷ್ಟೋ ಜನ ರೈತರು ಇಲ್ಲ ಹಾಕಿದ್ವಿ ಬರಲಿಲ್ಲ, ಬಂತು ಹೋಗ್ಬಿಡ್ತು, ಆಮೇಲೆ ಬಂದ್ರೂ ಸರಿ ಫಸಲು ಸಿಗ್ತಾ ಇಲ್ಲ, ಗಿಡಗಳು ಅಷ್ಟೊಂದು ಚೆನ್ನಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕೊಡಗಿನ ಕಿತ್ತಳೆ ಇದೆಯಲ್ಲ, ಇದರಲ್ಲೂ ವೈವಿಧ್ಯತೆ ಇರಬೇಕಂತ ಅನಿಸುತ್ತೆ. ಒಂದೇ ರೀತಿಯ ಹಣ್ಣು ಅಥವಾ ಇಂಥದ್ದೇ ಹಣ್ಣು ಅನ್ನೋ ರೀತಿಯಲ್ಲಿ ಜನ ಕೆಲವೊಂದ್ ಸಾರಿ ನೋಡಕ್ಕಾಗಲ್ಲ. ಓ, ಇದರಲ್ಲೂ ಗಾತ್ರ, ರುಚಿ ಮತ್ತೆ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಭಿನ್ನತೆ ಇದೆ ಅಂತ ಹೇಳ್ತಾರೆ, ತಾವೇನು ಹೇಳಕ್ ಇಷ್ಟಪಡ್ತೀರಿ? ಇದೆ ಇದೆ ಸರ್, ಅದರಲ್ಲಿ ಏನ್ ಭಿನ್ನತೆ ಏನ್ ಬರೋದಿಲ್ಲ. ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೋಲ್ಸೇಲ್ ಆಗಿದ್ರೆ ಸೇಲ್ ಮಾಡ್ಬಿಡ್ತಾರೆ. ಕೊಡಗಿನ ಕಿತ್ತಳೆ ಯಾಕಪ್ಪ ಅಷ್ಟೊಂದು ಜನ ಇಷ್ಟ ಪಡೋದಿಲ್ಲ ಅಂದ್ರೆ ಮೊದಲನೇ ಒಂದು ಕಾರಣ ಏನಪ್ಪಾ ಅಂದ್ರೆ ನಾವು ಮೆಚ್ಯೂರಿಟಿ ಆಗೋದಕ್ ಬಿಡೋದಿಲ್ಲ ಹಾರ್ವೆಸ್ಟಿಂಗ್ ಟೈಮಲ್ಲಿ. ನಾವೇನು ಕಿತ್ತಳೆಯನ್ನ ಕೀಳ್ತೀವಿ ಆ ಟೈಮಲ್ಲಿ ಹಣ್ಣು ಬಳಿಬೇಕು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈತರು ಹೋಲ್ಸೇಲ್ ಆಗಿ ಆಕಳಾಗಲಿ ಕೊಟ್ಬಿಡ್ತಾರೆ. ಆ ಕೊಂಡುಕೊಳ್ತಕ್ಕಂತ ವ್ಯಾಪಾರಿ ಏನ್ ಮಾಡ್ತಾನೆ ಹಣ್ಣು ಬೆಳೆಯೋ ಬಿಡೋದಿಲ್ಲ ಕಂಪ್ಲೀಟ್ ಆಗಿ. ಯಾವಾಗ ಕಂಪ್ಲೀಟ್ ಆಗಿ ಹಣ್ಣು ಬೆಳೆಯೋ ಬಿಡಲ್ಲ, ಅದ ಒಂದು ಟೇಸ್ಟ್ ಜೊತೆ ಹೋಗ್ಬಿಡುತ್ತೆ. ಅದರಲ್ಲಿ ಅರ್ಲಿಯಾಗಿ ಕೀಳೋದ್ರಿಂದ ಹಣ್ಣು ಸ್ವಲ್ಪ ಉಳಿ ಇರುತ್ತೆ. ಅದು ಉಳಿಯೋದ್ರಿಂದ ಜನ ಊರಿನ ಕಿತ್ತಳೆ ಸರಿಯಿಲ್ಲ ಅಂತ ಇಷ್ಟಪಡೋದಿಲ್ಲ. ಅಷ್ಟು ಬಿಟ್ರೆ ಊರಿನ ಕಿತ್ತಳೆ ಮಾತ್ರ ಭಾರಿ ಒಳ್ಳೆ ಚೆನ್ನಾಗಿರುತ್ತೆ. ಅದು ಮೆಚ್ಯೂರ್ ಆದ್ರೆ ಅದು ತಿನ್ನಕ್ಕೆ ಒಂದು ಟೇಸ್ಟ್ ಮತ್ತೆ ಆ ವಾಸನೆ ಇರುತ್ತಲ್ಲ, ಯಾವುದೇ ಹಣ್ಣಲ್ಲಿ ಯಾವುದೇ ಕಿತ್ತಳೆಯಲ್ಲಿ ಇರೋದಿಲ್ಲ. ಕೊಡಗಿನ ಕಿತ್ತಳೆ ನಾಗ್ಪುರ ಕಿತ್ತಳೆ ಹೇಗೋ ಅಷ್ಟೇ ಒಂಥರ ಜನಪ್ರಿಯವಾದದ್ದು, ವಿಶೇಷವಾದದ್ದು ಅಲ್ವಾ? ಹೌದು ಸರ್, ಹೌದು. ಇದರಲ್ಲಿ ಸ್ವಲ್ಪ ಸ್ವಲ್ಪ ಭಿನ್ನತೆ ಇರಬಹುದು, ಕಾಯಿಗಳ ಗಾತ್ರ ಅಥವಾ ಹಣ್ಣಿನ ಗಾತ್ರ ಮತ್ತೆ ರುಚಿ ಮತ್ತಿತರ ಅಂಶಗಳ ಸ್ವಲ್ಪ ಭಿನ್ನತೆ ಇದ್ದೇ ಇರುತ್ತೆ. ಹೌದು ಸರ್, ಹೌದು, ಹೌದು ಇದೆ. ಯಾಕಂದ್ರೆ ನಾವು ಗಿಡವನ್ನು ಯಾವ ತರ ನೋಡ್ಕೊಂಡಿರ್ತೀವಿ ಅದಕ್ಕೆ ಎಲ್ಲಾ ರೀತಿಯ ಒಂದು ಪೋಷಕಾಂಶಗಳನ್ನು ಕೊಟ್ಟು. ನಿಜ ನಿಜ ನಿಜ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ನಾವು ಹೇಳ್ಬೋದು ಇದು ಸಣ್ಣಗಿದೆ ದಪ್ಪ ಇದೆ ಅಂತ ಡಿಫ್ರೆನ್ಸಿಯೇಟ್ ಮಾಡ್ಬೋದು ಹೊರತು. ಹೌದು, ಟೇಸ್ಟ್ ಯಾವ ತರ ಇದೆ ಅಂತ ಡಿಫ್ರೆನ್ಸ್ ಇರೋದಿಲ್ಲ. ನಿಜ. ಹೇಳಿ, ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ಕಿತ್ತಳೆ ಎಷ್ಟು ಪ್ರದೇಶದಲ್ಲಿ ಇರಬಹುದು ಅಂತ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಒಂದು 9,000 ಹೆಕ್ಟೇರ್ಸ್ ಅಂತ ಹೇಳ್ತಾರೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಯಾವಾಗ್ಲೂ ಒಂದ್ ತರ ಡಿಸ್ಕಸ್ ಮಾಡಿದಾಗ ಹೇಳಿದವರು 1,000 ಹೆಕ್ಟೇರ್, 25,000 ಎಕರೆ ಪ್ರದೇಶದಲ್ಲಿ ಇದೆ ಅನ್ನೋ ಒಂದು ಅಂದಾಜಿದೆ. ಒಂದು 10-15 ವರ್ಷಗಳಲ್ಲಿ ವಿಸ್ತೀರ್ಣ ಬಹಳಷ್ಟು ಕಡಿಮೆ ಆಗಿದೆ, ಮತ್ತೆ ಅವಕಾಶ ಇದಾವೆ ಅಲ್ವಾ? ಹೌದು ಸರ್, ಹೌದು, ಹೌದು, ಅವಕಾಶ ಇದೆ. ಬಹಳಷ್ಟು ವಿಸ್ತೀರ್ಣ ಕಮ್ಮಿ ಆಗಿದೆ, ರೋಗಗಳಿಂದ ನಾವು ಸ್ವಲ್ಪ ಜನ ಬಿಟ್ಬಿಟ್ರೆ ಅದನ್ನ ಮ್ಯಾನೇಜ್ ಮಾಡಿದಿರ. ಇನ್ನೊಂದೇನಪ್ಪ ಅಂದ್ರೆ ಕಳೆದ್ರೆಲ್ಲ ಬೆಳೆದಿರೋ ಗಿಡಗಳೇನಿದಾವೆ ಅದರಲ್ಲಿ ನಾರ್ಮಲ್ ಆಗಿ 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಅದರಲ್ಲಿ ಓಡ್ ಗಿಡಗಳು ಸ್ವಲ್ಪ ಚೆನ್ನಾಗಿ ಕಾಯಿ ಬಿಟ್ಟಿರ್ತ ರೋಗಗಳು ಜಾಸ್ತಿ ಇದಾವ ಅದ್ರಲ್ಲಿ. ನಾನೇನಪ್ಪ ಎಲ್ಲಾ ರೈತರಿಗೆ ಏನೇನಪ್ಪ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಯಾವ ನಿಮ್ ತೋಟಗಳಲ್ಲಿದ್ದು ಕಾಯಿ ಬಿಡ್ತಕ್ಕಂತ ಗಿಡಗಳನ್ನ ದಯವಿಟ್ಟು ನಾಶಪಡಿಸಿ ಇಲ್ಲ ಕಿತ್ತನ್ನ ಸುಟ್ಟು ಬಿಡಿ, ಇಲ್ಲಾರೆ ಏನಾದ್ರೂ ಒಂದು ಫೈರ್ ವುಡ್ ಆದ್ರೂ ಯೂಸ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಅವ್ನ ಇಡಬೇಡಿ. ಯಾಕಂದ್ರೆ ಹೊಸದಾಗಿ ಏನೇನು ನಾವು ಪ್ಲಾಂಟ್ ಮಾಡ್ತಾ ಇದಾರೆ ರೈತರು, ಹೊಸದಾಗಿ ಏನಾದ್ರು ಹೊಸ ಮಾಡ್ಬೇಕು, ಹೊಸದಾಗಿ ನಾವು ಕಿತ್ತಿರನ್ನು ಬೆಳಿಬೇಕಂತ ಹೇಳ್ಕೊಂಡಿರೋ ರೈತರಿಗೆ ಏನಾಗುತ್ತೆ, ಇದರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಈ ಹಳದಿ ರೋಗ ಅನ್ನೋದು ಒಂದು ಕೀಟದಿಂದ ಹರಡುತ್ತೆ. ಕೀಟ ಏನಪ್ಪಾ ಅಂದ್ರೆ ಕರಿದೇವಿನ ಸೊಪ್ಪು ಅಂತ ನಾವು ನಾರ್ಮಲ್ ಆಗಿ ತಿನ್ನಕ್ ಯೂಸ್ ಮಾಡ್ತೀವಲ್ಲ, ಸಾಂಬಾರ್ಗದೆಲ್ಲ ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಅದನ್ನ. ಸೊ ಅದರಲ್ಲಿ ಮಲ್ಟಿಪ್ಲೈ ಆಗಿರೋ ಅದರಲ್ಲಿ ವಾಸವಾಗಿರೋದ್ರಿಂದ ಅದೇನಾಗುತ್ತೆ ಅಂದ್ರೆ ಈ ಹಳದಿ ರೋಗವನ್ನು ಹೊಸ ಗಿಡಗಳಿಗೆ ಯಾವ ಪ್ಲಾಂಟ್ ಮಾಡ್ತಾ ಇದಾರೆ ರೈತರು, ನಾವು ಗಿಡದ ಸಸಿಗಳನ್ನ ಬೆಳೀತಿದ್ರೆ ಅದಕ್ಕೆ ಹರಡ್ತಾ ಇರೋದು. ಸೊ ಅದರಿಂದ ಏನಪ್ಪಾ ಅಂದ್ರೆ ಹಳೆ ಯಾವಿದಾವೆ, ಸೊ ನಾರ್ಮಲ್ ಹಳದಿ ಬಂದು ಫುಲ್ ಎಲ್ಲ ಕೊಂಬೆ ರೆಕ್ಕೆಗಳೆಲ್ಲ ಒಣಗೋಗಿರ್ತಕ್ಕಂಥ ಗಿಡಗಳನ್ನ ದಯವಿಟ್ಟು ತೆಗೆದುಬಿಡ, ಅವನ್ನ ಪ್ರೂನ್ ಮಾಡಿಬಿಡಿ. ಪ್ರೂನ್ ಮಾಡಿ ಮತ್ತೆ ಹೊಸದಾಗಿ ಚಿಗಿರು ಬರ್ತವೆ, ಅದನ್ನ ಬೇಕಾದ್ರೆ ನೀವು ಜಿಂಕ್ ಸಲ್ಫೇಟ್ ಆಗಲಿ ಸತು ಸಲ್ಫೇಟ್ ಆಗಲಿ ಸ್ಪ್ರೇ ಮಾಡಿ ಅದನ್ನ ಬೇಕಾದ್ರೆ ನೀವು ರಿಕವರಿ ಮಾಡ್ಕೋಬಹುದು. ಮತ್ತೆ ಈ ರಸ ಹೀರುವ ಕೀಟಗಳಿಂದ ಹಳದಿ ರೋಗ ಹರಡುತ್ತಂತ ಹೇಳ್ತೀರಾ? ಹೌದು ಸರ್, ಹೌದೌದು. ಎಂತದ್ದು ರಸ ಹೀರುವ ಕೀಟದ ಹೆಸರು ಏನಂತ ಹೇಳ್ತೀರಿ, ಮತ್ತೆ ಅದರ ನಿಯಂತ್ರಣಕ್ಕೆ ಏನಾದ್ರೂ ಔಷಧಿಗಳು ಅಥವಾ ಬೇರೆ ಕ್ರಮಗಳು ಇದಾವ ಹೇಗೆ? ಹೌದು ಸರ್, ಹೌದು. ರಸ ಹೀರುವ ಕೀಟ ಸರ್ ಸಿಲ್ಲ ಅಂತೀವಿ ನಾವು, ಸಿಲ್ಲಿ ಅಂತ. ಸ್ಟಾರ್ಟ್ ಆಗದೆ ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಮಂತ್ ಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಒಂದು ಉತ್ಪತ್ತಿಯನ್ನು ಮಾಡ್ಕೊಳ್ಳೋದು ಕೂಡ ಇದೇ ಮಂತ್ ಗಳಲ್ಲೇ ಇರುತ್ತೆ. ಸೊ ಇಲ್ಲಿ ನಾರ್ಮಲ್ ನಮ್ಮ ಕೊಡುಗಲ್ಲಿ ಏನ ಮಾಡ್ತಾರೆ ಅಂದ್ರೆ ಮಳೆ ಬಿದ್ದರಿಂದ ಕಿತ್ಲೇನ ಆಗ್ತಾ ಹೋಗ್ತಾ ಇರ್ತಾರೆ ರೈತರು. ಅದೇ ಟೈಮಲ್ಲಿ ಇದು ಮಲ್ಟಿಪ್ಲೈ ಆಗ್ತಾ ಇರೋದ್ರಿಂದ ಏನಾಗುತ್ತಂದ್ರೆ ಈ ರೋಗನ ಸ್ಪ್ರೆಡ್ ಮಾಡ್ತಾ ಇರುತ್ತೆ ಗಿಡದಿಂದ ಗಿಡಕ್ಕೆ. ಸೊ ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ದೇವನೆ ಎಣ್ಣೆ ಅಂತ ಹೇಳ್ತೀವಿ, ಅದನ್ನ 3 ml ಒಂದ್ ಲೀಟರ್ ಹಾಕಿ ಸಿಂಪರಣೆ ಮಾಡ್ಬೋದು ಆರ್ಗ್ಯಾನಿಕ್ ಅಂದ್ರೆ. ಮತ್ತೆ ಕೆಮಿಕಲ್ ಏನಪ್ಪಾ ಅಂದ್ರೆ ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, ಅದರ ಟ್ರೇಡ್ ನೇಮ್ ಕಾನ್ಫಿಡೆಂಟ್ ಅಂತ ಇರುತ್ತೆ. ಅದನ್ನ 1/2 ml ಒಂದ್ ಲೀಟರ್ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಕೀಟವನ್ನು ನಾಶಪಡಿಸಬಹುದು, ಅಥವಾ ಇಡಬಹುದು. ರಸ ಹೀರುವ ಕೀಟ ಬಹಳ ಸಣ್ಣದಾಗಿರುತ್ತೆ, ಕಣ್ಣಿಗೆ ಕಾಣುತ್ತಾ ಹೇಗೆ? ಕಾಣುತ್ತೆ ಸರ್. ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಕರಿಬೇವಿನ ಸೊಪ್ಪಲ್ಲಿ ಎಲ್ಲ ನೋಡಿರ್ತಾರೆ ನಮ್ ರೈತರು. ಸೊ ಒಂದ್ ಹಳದಿ ಕಲರ್ ಕರಿಬೇವಿನ ಸೊಪ್ಪಿನ ಕೆಳಗಡೆ ಬೇಕಾದಷ್ಟು ಇರ್ತವೆ ಎಲೆ ಕೆಳಗಡೆ. ಹೌದೌದು, ಎಲೆ ಕೆಳಗೆ ಓಪನ್ ಆಗಿ ಕಣ್ಣು ಕಾಣುತ್ತೆ, ಏನ್ ತೊಂದ್ರೆ ಏನಿಲ್ಲ, ನೋಡ್ಬೋದು ಆರಾಮಾಗಿ. ಅದನ್ನ ಕಾಣಿಸ್ಕೊಂಡಾಗ ತೋಟದಲ್ಲಿರ್ತಕ್ಕಂಥ ಅದನ್ನ ಕಟ್ ಮಾಡಿ ಬಿಸಾಕಿ, ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಬೇವಿನ ಎಣ್ಣೆ ಆಗಲಿ ಮತ್ತೆ ಇಮಿಡಾಕ್ಲೋಪಿಡ್ ಆಗಲಿ ಸ್ಪ್ರೇ ಮಾಡಿ ಈ ಕೀಟವನ್ನು ಹತೋಟಿಯಲ್ಲಿ ಇಡಬಹುದು. ಕರಿಬೇವಿನ ಗಿಡ ಮರಗಳು ಹಳದಿ ರೋಗ ಉಂಟು ಮಾಡುವ ರಸ ಇರುವ ಕೀಟಗಳಿಗೆ ಆಶ್ರಯ ಕೊಡೋದ್ರಿಂದ ಆದಷ್ಟು ಕರಿಬೇವಿನ ಗಿಡ ಮರಗಳು ಕಿತ್ತಳೆ ಬೆಳೆಯುವ ಪ್ರದೇಶದಲ್ಲಿ ಇಲ್ದೆ ಇರೋದು ಒಳ್ಳೇದಂತ ಹೇಳ್ತೀರಾ? ಹೌದು ಸರ್, ಹೌದು. ಇರದೇ ಇರೋದು ಭಾರಿ ಒಳ್ಳೇದು, ಇರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಒಂಥರ ವಿಚಿತ್ರ ನೋಡಿ ಅಲ್ವಾ? ಹೌದು ಸರ್, ಹೌದು. ಕರಿಬೇವಿನ ಗಿಡಗಳಿಗೂ ಅಥವಾ ಮರಗಳಿಗೂ ಔಷಧಿ ಹೊಡ್ಕೊಂಡು ಅಥವಾ ಬೇವಿನ ಎಣ್ಣೆಯನ್ನ ಸಿಂಪರಣೆ ಮಾಡಿಕೊಂಡು ಕಿತ್ತಳೆಯನ್ನ ಬೆಳ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ತಪ್ಪಿಲ್ಲ ಅಲ್ವಾ? ತಪ್ಪೇನಿಲ್ಲ, ತಪ್ಪೇನಿಲ್ಲ ಸರ್. ಏನಂದ್ರೆ ನಾವು ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಬಾರ್ದು. ಹೌದು, ಬೇವಿನ ಎಣ್ಣೆನ ಸ್ಪ್ರೇ ಮಾಡಬಹುದು. ಅದ್ರ ಜೊತೆಗೆ ಬಯೋ ಕಂಟ್ರೋಲ್ ಏಜೆನ್ಸ್ ನಾವ್ ಏನ್ ಹೇಳ್ತೀವಿ, ಸೈಕೋಡರ್ಮ ಇರ್ಬೋದು, ಮತ್ತೆ ಅವೆಲ್ಲ ಡಿಸೀಸ್ ಕಂಟ್ರೋಲ್ ಮಾಡಕ್ ಕಮ್ಮಿ ಆಗ್ತವೆ. ಬಟ್ ಈ ಇನ್ಸೆಕ್ಟ್ ಬಯೋ ಕಂಟ್ರೋಲ್ ಏಜೆನ್ಸ್ ಇರ್ತವೆ, ಅವನ್ ತಗೊಂಡ್ಬಂದ ಟ್ಯಾಗ್ ಮಾಡಿ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಏನು ಮುಗಿದು ಹೋಯ್ತು, ಕೊಡಗಿನ ಕಿತ್ತಳೆಯನ್ನ ಬೆಳಿಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬೇಸರ ಇಟ್ಕೊಳ್ಳೋದು ಅಥವಾ ಸಂಕಲ್ಪ ಮಾಡೋದೇನ್ ಬೇಕಾಗಿಲ್ಲ ಅಲ್ವಾ? ಇಲ್ಲ ಇಲ್ಲ, ಬೇಕಾಗಿಲ್ಲ ಸರ್, ಆತರ ಏನ್ ಬೇಕಾಗಿಲ್ಲ. ಏನಂದ್ರೆ ಎಲ್ಲ ಕಡೆ ನೋಡಿ ಎಲ್ಲ ಕೇಳಿರೋದೇನಪ್ಪ ಅಂದ್ರೆ ಒಂದು ಬೆಲೆ ಕಮ್ಮಿ ಇದೆ ನಾಗ್ಪುರ್ ಕಿತ್ತಳೆಗೆ ಅಂತ ಒಂದು ಹೇಳ್ತಾರೆ. ಆದ್ರೆ ಪ್ರಾಪರ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡಿ ಪ್ರಾಪರ್ ರುಚಿಯ ನೋಡ್ತಕ್ಕಂಥವ್ರು ಅದನ್ನ ಆತರ ಏನು ಕಮ್ಮಿ ಇದೆ ಅಂತ ಹೇಳೋದಿಲ್ಲ. ಅಷ್ಟೊಂದು ಟೇಸ್ಟ್ ಆಗಿರುತ್ತೆ, ಮತ್ತೆ ಅಷ್ಟೊಂದು ನ್ಯೂಟ್ರಿಯಂಟ್ ಇರ್ತಕ್ಕಂತ ಒಂದು ಹಣ್ಣು ಸರ್. ಮತ್ತೆ ಬೇಡಿಕೆ. ಹೌದು ಸರ್, ಬೇಡಿಕೆ. ಡಾಕ್ಟರ್ ಹೇಳಿ, ಕೊಡಗಿನ ಕಿತ್ತಳೆ ಅಂತ ಅನ್ಕೊಂಡು ನಮ್ಮ ಸಾಮಾನ್ಯ ಜನಗಳಿಗೆ ಹೇಗ್ ಗೊತ್ತಾಗುತ್ತೆ ಆ ಹಣ್ಣನ್ನ ನೋಡೋದ್ರ ಮೂಲಕ? ಸರ್, ಭಾರತದಲ್ಲಿ 4 ತರ ಕಿತ್ತಳೆ ಇದಾವೆ. ಒಂದು ಪಂಜಾಬ್ ಕಿತ್ತಳೆ ಅಂತ ಹೇಳ್ತೀವಿ, ಮತ್ತೆ ನಾಗ್ಪುರ್ ಕಿತ್ತಳೆ ಅಂತ ಹೇಳ್ತೀವಿ, ಪೂರ್ವಿನ ಕಿತ್ತಳೆ ಅಂತ ಹೇಳ್ತೀವಿ, ಮತ್ತೆ ಕಾಶಿ ಕಿತ್ತಳೆ ಅಂತ ಹೇಳ್ತೀವಿ. ಈ ತರ 4 ತರ ಕಿತ್ತಳೆ ಇದಾವೆ. ಪೂರ್ವಿನ ಕಿತ್ತಳೆ ಏನಪ್ಪಾ ವಿಶೇಷತೆಗಳಂದ್ರೆ, ಇದರ ಒಂದು ಹಣ್ಣು ಮೀಡಿಯಂ ಸೈಜ್ ಇರುತ್ತೆ, ಸಣ್ಣಗಿರುತ್ತೆ, ಮತ್ತೆ ಚಿತ್ತೆ ಟೈಟ್ ಆಗಿರುತ್ತೆ, ಅಷ್ಟು ಈಸಿಯಾಗಿ ಓಪನ್ ಮಾಡಕ್ ಆಗೋದಿಲ್ಲ. ಮತ್ತೆ ಅದು ಓಪನ್ ಮಾಡ್ತಾ ಇದ್ರೆ ಆ ಸ್ಮೆಲ್ ಇರುತ್ತಲ್ಲ, ಬಹಳ ಒಳ್ಳೆ ಸುವಾಸನೆ ಇರುತ್ತೆ. ಮತ್ತೆ ಎಂಟೈರ್ ಏರಿಯಾ ಒಂದು 10 ft 12 ft ಅಂತ ಅಷ್ಟು ಸ್ಮೆಲ್ ಹೊಡಿತಾರೆ. ಟೈಟ್ ಸ್ಕಿನ್ ಇರುತ್ತೆ, ಮೀಡಿಯಂ ಸೈಜ್ ಇರುತ್ತೆ, ಮತ್ತೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ನ್ಯೂಟ್ರಿಯಂಟ್ಸ್ ನಾವ್ ಏನ್ ಹೇಳ್ತೀವಿ ಯಥೇಚ್ಛವಾಗಿ ಇರ್ತಾವ ಸರ್. ಮತ್ತೆ ಈಗ ಬಲ್ತಾಗ ಅಥವಾ ಹಣ್ಣು ಆಯ್ತು ಅಂತಂದಾಗ ಬಣ್ಣ ಬದಲಾವಣೆ ಮಾಡುತ್ತೋ ಹಸಿರಾಗಿರುತ್ತೆ? ಇಲ್ಲ ಇಲ್ಲ, ಬಣ್ಣ ಬದಲಾವಣೆ ಇರ್ಬೋದು. ಇದು ಸೇಮ್ 4 ಕಿತ್ತಳೆ ನಾವೇನ್ ಹೇಳ್ತೀವಲ್ಲ, ಅದೇ ತರ ಇದು ಕೂಡ ಹಳದಿ ಕಲರ್ ಬರುತ್ತೆ. ನಾಗ್ಪುರ್ ಕಿತ್ಲೆ ಬೀಳಿದ ಡಿಫ್ರೆನ್ಸ್ ಏನಪ್ಪಾ, ನಾಗ್ಪುರ್ ಕಿತ್ಲೆನ ಒಂದ್ಸಲ ಒಟ್ಟನ್ ತೆಗಿತೀವಲ್ಲ ಅದನ್ನ ಈಸಿಯಾಗಿ ಓಪನ್ ಮಾಡಬಹುದು. ಇದನ್ನ ಅಷ್ಟೊಂದು ಈಸಿಯಾಗಿ ಓಪನ್ ಮಾಡಕ್ಕಾಗದಿಲ್ಲ. ಅದು ಸಿಪ್ಪೆಯನ್ನ ಆರಾಮಾಗಿ ತೆಗಿಬಹುದು. ಇದನ್ನ ಸ್ವಲ್ಪ ಅಂಟಿಕೊಂಡಿರೋದ್ರಿಂದ ಅಥವಾ ಒತ್ತತ್ತಾಗಿ ತೊಳೆಗಳಿಗೆ ಬಿಗಿಯಾಗಿರೋದ್ರಿಂದ ಸಿಪ್ಪೆಯನ್ನ ನಿಧಾನಕ್ಕೆ ತೆಗಿಬೇಕು. ಅದನ್ನ ಆರಾಮಾಗಿ ತೆಗಿಬಹುದು ನಾಗ್ಪುರದ್ದು ಅಲ್ವಾ? ಹೌದು ಸರ್, ಹೌದು ಹೌದು. ಒಂದೊಂದು ಪ್ರದೇಶದಲ್ಲಿ ಹೇಗೆ ವೈವಿಧ್ಯತೆ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹೌದು ಸರ್. ಕೊಡಗಿನ ಕಿತ್ತಳೆಯನ್ನ ಬೇರೆ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆಯಾ, ಬರೀ ಕೊಡಗಿನಲ್ಲಿ ಮಾತ್ರ ಇದೆ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಸರ್, ಇದನ್ನ ನಾವು ಕೇರಳದಲ್ಲೂ ನೋಡಬಹುದು, ತಮಿಳ್ನಾಡಲ್ಲಿ ನೋಡಬಹುದು, ನಮ್ಮ ಕರ್ನಾಟಕದಲ್ಲಿ ನೋಡಬಹುದು, ಇವನ್ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕೊಂಕಣ ರೀಜನಲ್ಲಿ ಕಿತ್ತಳೆ ಇದಾವೆ. ಅಷ್ಟೊಂದು ಯಥೇಚ್ಛವಾಗಿಲ್ಲ ಆ ಕಡೆ. ಯಥೇಚ್ಛವಾಗಿ ಬೆಳೀತಕ್ಕಂಥ ತಮಿಳ್ನಾಡು, ಕರ್ನಾಟಕ ಮತ್ತು ಕೇರಳದಲ್ಲಿ. ಇದೇ ತರದ ಕಿತ್ತಳೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲೂ ಬೆಳೆಯಲಾಗ್ತಾ ಇದೆ ಅಲ್ವಾ? ಹೌದೌದು. ಆದ್ರೆ ಇತಿಹಾಸವನ್ನು ನೋಡಿದ್ರೆ ಕೊಡಗಿನ ಒಂದು ಭಾಗ ಹೆಚ್ಚಾಗಿ ಈ ಒಂದು ಕಿತ್ತಳೆಯನ್ನ ಬೆಳೀತಿದ್ದರಿಂದ ಕೊಡಗಿನ ಕಿತ್ತಳೆ ಅಂತ ಅನ್ಕೊಂಡು ಹೆಸರಾಯ್ತು ಅಲ್ವಾ? ಹೌದು ಸರ್, ಹೌದೌದು. ನಿಜ, ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ. ಕೊಡಗಿನ ಕಿತ್ತಳೆಯ ಒಂದು ಪ್ರಸ್ತುತ ಪರಿಸ್ಥಿತಿ, ಒದಗಿ ಬಂದಿರುವ ಅಥವಾ ಆಗಿರುವ ತೊಂದರೆಗಳು, ಅದನ್ನ ಸರಿಪಡಿಸುವ ಪ್ರಯತ್ನಗಳು, ಏನೇನಾಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಂದಟ್ಟಾಗೋ ರೀತಿಯಲ್ಲಿ ವಿಚಾರಗಳನ್ನ ತಿಳಿಸಿದ್ರಿ, ಸಲಹೆಗಳನ್ನ ನೀಡಿದ್ರಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರೈತಾಪಿ ಮಂದಿ ಗಮನ ಹರಿಸಿ ಕೆಲಸ ಮಾಡಿದ್ರೆ ಅನುಕೂಲವೇ ಆಗ್ಲಿ. ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ರೈತ ಬಾಂಧವರೇ, ಕೇಳುಗರೆ, ಕೊಡಗಿನ ಕಿತ್ತಳೆ ನಮ್ಮ ಈ ಪ್ರದೇಶದಲ್ಲಿ ಎಷ್ಟೊಂದು ಜನಪ್ರಿಯವಾಗಿತ್ತು, ಇಡೀ ರಾಜ್ಯ ಯಾಕೆ ಹೊರಗಡೆ ರಾಜ್ಯಗಳಲ್ಲೂ ಕೂರ್ಗ್ ಮ್ಯಾಂಡ್ರಿನ್, ಕೊಡಗಿನ ಕಿತ್ತಳೆ ಹೆಸರುವಾಸಿಯಾಗಿತ್ತು. ಈ ಕಿತ್ತಳೆ ತಳಿಯ ವಿಸ್ತೀರ್ಣ ಕಡಿಮೆ ಆಗಲಿಕ್ಕೆ ಏನೇನು ಕಾರಣ ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಆಲಿಸಿಕೊಂಡಿದ್ದೀರಿ. ಮಣ್ಣಿನ ಫಲವತ್ತತೆ ಬಹಳ ಮುಖ್ಯವಾದುದು ಅಂತ ಅನ್ಕೊಂಡು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಏನೇನು ಕೆಲಸಗಳು ಆಗ್ಬೇಕನ್ನೋದನ್ನ ವೆಂಕಟರಮಣಪ್ಪ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೆಲವೊಬ್ರು ಹೇಳ್ತಾರೆ, ಅನುಭವಸ್ಥರು, ಕಿತ್ತಳೆ ಗಿಡಗಳನ್ನ ಬೆಳೆಸಿದ ಬಳಿಕ ಗಿಡಗಳ ಸುತ್ತ ಅಗತ್ಯವನ್ನ ಮಾಡಬಾರದು ಅಂತ ಅನ್ಕೊಂಡು, ಕಾಳುಮೆಣಸಿನ ಬಳ್ಳಿಗಳ ಸುತ್ತಮುತ್ತ ಹೇಗೆ ಅಗತ್ಯ ಮಾಡಬಾರದು ಹಾಗೆ ಕಿತ್ತಳೆ ಗಿಡಗಳಿಗೂ ಈ ಕೆಲಸ ಅಲ್ಲ ಅನ್ಕೊಂಡು ಅಭಿಪ್ರಾಯ ವ್ಯಕ್ತಪಡಿಸೋದಿದೆ, ಅನುಭವಗಳಿಂದ ಮಾತಾಡೋದಿದೆ. ಇತ್ತೀಚೆಗೆ ಒಬ್ರು ರೈತರು ಹೇಳ್ತಾ ಇದ್ರು, ಚೆನ್ನಾಗಿ ಕಿತ್ತಳೆ ಗಿಡಗಳು ಫಲ ಕೊಡ್ತಾ ಇದ್ವು, ಅಗಿತ ಮಾಡಿದ ಬಳಿಕ ಗಿಡಗಳು ಸೋಲ್ತದವೆ, ಯಾಕೋ ಹೋಗ್ತದವನ್ನೋ ತರ ಭಾಸವಾಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಹೀಗೆ ಕಿತ್ತಳೆ ಗಿಡಕ್ಕೆ ಬೇಕು ಬೇಡಗಳ ಬಗ್ಗೆ ನಾವು ಗಮನ ಹರಿಸಿದ್ರೆ ಒಳ್ಳೆದೆ. ಕೊಡಗಿನ ಕಿತ್ತಳೆ ಸಂಪೂರ್ಣ ವಿನಾಶ ಆಗಿಲ್ಲ, ಎಲ್ಲೋ ಒಂದ್ ಕಡೆಗೆ ಕಾಣಿಸಿಕ್ತಾ ಇಲ್ಲ. ಈಗಲೂ ಹತ್ತಾರು ಜನ ಕಿತ್ತಳೆಯನ್ನ ಪೋಷಣೆ ಮಾಡಿಕೊಂಡಿದ್ರೆ ಅದರಲ್ಲೂ ಕೊಡಗಿನ ಕಿತ್ತಳೆ ಕೊಡಗಿನಲ್ಲಿ ಇದೆ. ಅದನ್ನ ನಮ್ಮಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಬೆಳೆಸಬೇಕನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚಟ್ಟಳ್ಳಿಯ ಭಾರತೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟ ಇದೆಯಲ್ಲ, ಅದರಡಿಯಲ್ಲಿ ಕೆಲಸ ಮಾಡುತ್ತಿರುವ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ಅಧ್ಯಯನಗಳು ನಡೀತದವೆ. ಈ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ವಿ ವೆಂಕಟರಮಣಪ್ಪ ಅವರು ವಿಸ್ತೃತವಾಗಿ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತಾವು ಈ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿ ಕೊಡಗಿನ ಕಿತ್ತಳೆಯನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಗಮನಹರಿಸಿ. ವೆಂಕಟರಮಣಪ್ಪ ಅವರ ಸಂಖ್ಯೆಯನ್ನ ಈ ಸಂದರ್ಭದಲ್ಲಿ ನೀಡುತ್ತಿದ್ದೀವಿ, ಗಮನಿಸಿಕೊಳ್ಳಿ ಶ್ರೋತೃಗಳೇ. ಅವರ ಜೊತೆಗೆ ಮಾತನಾಡಿ ಇನ್ನಷ್ಟು ವಿಷಯಗಳು ನಿಮಗೆ ಮನನ ಆಗಬೇಕು, ಅವರಿಂದ ಸಲಹೆಗಳು ಬೇಕಂತಂದ್ರೆ ಸಂಪರ್ಕ ಮಾಡಿ. ಅವರ ಸಂಖ್ಯೆ ಹೀಗಿದೆ: 9532857662. 9532857662. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ

ಗಂಧದ ಕೋಟೆ, ಕುಶಾಲನಗರ. ಕಾಲ್ 8296493430. ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಂದ್ರೀಯ ಪಠ್ಯಕ್ರಮದಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದ ಎಲ್ಲಾ ಸವಲತ್ತುಗಳೊಂದಿಗೆ ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 2021-22 ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪ್ರಾರಂಭಗೊಂಡಿದೆ. ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ನಮ್ಮಲ್ಲಿ ಬೋಧನಾ ಶುಲ್ಕದಲ್ಲಿ ಎಲ್ಲಾ ಸಮಾಜದ ಬಿಪಿಎಲ್ ಕಾರ್ಡುದಾರರಿಗೆ ಶೇಕಡ 50% ಹಾಗೂ ದಾಖಲಾತಿ ಬಯಸುವ ಪೋಷಕರ ಪ್ರಥಮ ಮಗುವಿಗೆ ಶೇಕಡ 25% ಮತ್ತು 2ನೇ ಮಗುವಿಗೆ ಶೇಕಡ 50% ರಿಯಾಯಿತಿ ನೀಡಲಾಗುವುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-233-5156 ಅಥವಾ 233-5157, ಮೊಬೈಲ್ 9880-101-283. ಶ್ರೋತೃಗಳೇ, ಈ ಸಂಜೆ 7:50 ಅರೆಭಾಷೆ ಐಸಿರಿ. ಅರೆಭಾಷೆ ತಿಂಗಳುಗಳ ಪರಿಚಯ ಉಳುವಾರನ ರೋಷನ್ ವಸಂತ್ ಅವರಿಂದ. ಈ ರಾತ್ರಿ 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಯುವಕರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಕೊಡಗಿನ ಕುಶಾಲನಗರದ ಬಹುಮುಖ ಪ್ರತಿಭೆ ಕೇಡನ ಪ್ರಗತಿ ಅವರೊಡನೆ ಸಂದರ್ಶನ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾ ನಾಗೇಂದ್ರ ಕುಮಾರ್. 7:15 ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಿತ ಕಾರ್ಯಕ್ರಮ, ನಿತ್ಯ ವಿಜ್ಞಾನ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಬಳಸುತ್ತಿರುವ ಮಡಿಕೇರಿ ತಾಲೂಕು ನಾಪೋಕ್ಲು ಸಮೀಪದ ಅಜ್ಜಿಮುಟ್ಟ ಗ್ರಾಮದ ಕೆಆರ್ ಸುರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಸೋಮವಾರಪೇಟೆ ಪಟ್ಟಣದ ಎಂಜಿ ರಸ್ತೆ ನಿವಾಸಿ ಟಿಪಿ ಅಪ್ಪಸ್ವಾಮಿ ಅವರು ಇಂದು ಬೆಳಗ್ಗೆ 10:00 ಬೆಂಗಳೂರಿನಲ್ಲಿ ನಿಧನರಾದರು. ಪತ್ರಕರ್ತ ಮುರಳೀಧರ್ ಅವರ ತಂದೆ 92 ವರ್ಷ ಪ್ರಾಯದ ಟಿಪಿ ಅಪ್ಪಸ್ವಾಮಿ ಅವರ ಅಂತ್ಯಕ್ರಿಯೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಇಂದು ನೆರವೇರಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ up to 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ up to 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕೋವಿಡ್ 19 ಮುಂದನೇ ಅಲೆಲಿಂಜ ಇನ್ನ ಮತ್ತೆ ಲಾಕ್ಡೌನ್ಗೆ ಸಾರ್ವಜನಿಕಂಗ ಅವಕಾಶ ಕೊಡ್ಪಕಾಗ ಪಿನ್ನ ಪ್ರತಿಯೊಬ್ಬನೂ ಇಂಡ ಮೀದ ಎಚ್ಚರ ಅಡತಂಡು ಕೋವಿಡ್ ನಿಯಮತನ ಪಾಲನೆ ಮಾಡೋಂಡು ಒಂದು ಶಾಸಕ ಕೆಜಿ ಬೋಪಯ್ಯ ಅಭಿಪ್ರಾಯಪಟ್ಟದು. ವಿರಾಜಪೇಟೆ ಪೆರಂಬಾಡಿ ಗ್ರಾಮತ್ ಮ್ಯಾಗ್ನೋಲಿಯ ರೆಸಾರ್ಟ್ಲ ಅಲ್ಲೇತರ ಗ್ರಾಮಸ್ಥಂಕ ಏರ್ಪಾಡು ಮಾಡಿ ತಿಂಜ ಕೋವಿಡ್ ಚೂದಮದ್ದ ಶಿಬಿರಕ್ಕೆ ಮೊಳೆಯಿಟ್ಟಿತು. ಇವು ತಕ್ಕ ಪರಂದತ್ತು. ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ವೈದ್ಯಂಗ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲೆರ ಲೇಖಕ ಪಿನ್ನ ಕಲಾವಿದಂಗಡ ಬಳಗತರ ಆದನೆಲ್ ವತ್ಸಲ ಶ್ರೀಶಾ ಇಂಗಡ ಬೆಳಕಿನ ಕಡೆಗೊಂದು ಪಯಣ ಕವನ ಸಂಕಲನ ಬಿಡುಗಡೆ ಪಿನ್ನ ಬಹುಭಾಷ್ಟ ಕವಿಗೋಷ್ಠಿ ಕಾರ್ಯಕ್ರಮ ನಾಳೆ ಮಡಿಕೇರಿರ ಪತ್ರಿಕಾ ಭವನತರ ಸಭಾ ಬಾಡಲು ನಡಪ ಮಜ್ಜಂತರ ಮೇದ ನಡಪ ಕಾರ್ಯಕ್ರಮತ್ ಬಳಗತರ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಕಾರ್ಯಕ್ರಮತರ ಗೌರವಕಾರಿಕೆ ವಹಿಸುವ ಅಂದು ಅರ್ಜಿತ್. ಜಿಲ್ಲೆರ ಹಾಡಿಲು ವಾಸ ಮಾಡುವ ಸುಮಾರು ಆದಿವಾಸಿ ಬುಡಕಟ್ಟು ಕುಟುಂಬಕ್ಕೆ ಸರಿಯಾನ ವಿದ್ಯಾಭ್ಯಾಸ ಕಿಟ್ಟತೆ ಉಂಡು. ಬುಡಕಟ್ಟು ಆದಿವಾಸಿ ಮಕ್ಕ ಶಿಕ್ಷಣ ಪಡೆದವಕ್ಕೆ ಮಿನ್ಯಕ್ಕೆ ಬರೋಣಂದು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣಿ ಅಣ್ಣಿತ್. ಕುಶಾಲನಗರ ತಾಲೂಕು ಬಸವನಹಳ್ಳಿ ಹಾಡಿರ ಅಂಗನವಾಡಿ ಕೇಂದ್ರತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೂಡುನನಕೆ ಬೋರೆ ಸಂಘ ಸಂಸ್ಥೆ ಆದನೆಲ್ ಬಾಲ ಕಾಯ್ದೆ ಅರಿವು ಪಿಂಜ ಮಕ್ಕಳ ರಕ್ಷಣೆ ಇನ್ನಮೀದ ನಡೆದ ಜಾಗೃತಿ ಕಾರ್ಯಕ್ರಮದ ಕೂಡಿಯಾಡಿತು. ಇವು ತಕ್ಕ ಪರಂದತ್ ಕೃಷಿ ಇಲಾಖೆಯಿಂದ ಕೃಷಿ ಪಿಂಜ ಕೋವಿಡ್ ರಮೇದ ಮಾಹಿತಿ ಪಿಂಜ ಅಭಿಯಾನ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಕೆ ಅನ್ನುವ ಜಾಗೃತಿ ಕಾರ್ಯಕ್ರಮ ಸೋಮವಾರಪೇಟೆ ತಾಲೂಕರ ತೊಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದತ್ತು. ಜಿಲ್ಲೆ ಕಾರ್ಮಿಕ ಇಲಾಖೆಗೂ ಸಂಬಂಧಪಟ್ಟನಕ್ಕೆ ಬಪ್ಪತಿಂಗ 16ನೇ ತಾರೀಖತ್ತನೆ ಕಾರ್ಮಿಕ ಅದಾಲತ್ ನಡೆಸುವ ತೀರ್ಮಾನ ಮಾಡಿತು ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅನಿಲ್ ಬಗಾಟಿ ಅರಿಚಿಟ್ಟಿತು.